ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ತರಂಗಾಂತರ 103.5 ಮೆಗಾಹರ್ಟ್ಸ್. ಈಗ ಸಮಯ 5:30:20. ಶ್ರೋತೃ ಬಾಂಧವರಿಗೆಲ್ಲ ಮಂಗೋಟೆ ಕೆ ಶಿವಕುಮಾರ್ ಮಾಡುವ ನಮಸ್ಕಾರಗಳು. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಿಕ್ಷಯ್ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹಧನ. ಖಾಸಗಿ ವೈದ್ಯರಿಗೆ ಕ್ಷಯರೋಗ ಪತ್ತೆ ಮತ್ತು ವರದಿಗೆ 500, ಸಂಪೂರ್ಣ ಚಿಕಿತ್ಸೆ ನೀಡಿ ವರದಿ ಮಾಡಿದರೆ 500 ರೂಪಾಯಿಗಳ ಪ್ರೋತ್ಸಾಹಧನ. ಆಶಾ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭಾವ್ಯ ಕ್ಷಯರೋಗಿಯನ್ನು ಪರೀಕ್ಷೆಗೊಳಪಡಿಸಿ ಕ್ಷಯರೋಗ ದೃಢಪಟ್ಟು ನಿಕ್ಷಯ್ನಲ್ಲಿ ನೋಂದಣಿ ಮಾಡಿಸಿದರೆ 500 ರೂಪಾಯಿಗಳ ಗೌರವಧನ. ತಲುಪಲಾಗದವರನ್ನು ತಲುಪೋಣ, ಕ್ಷಯರೋಗವನ್ನು ತಡೆಗಟ್ಟೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ನಾನು ಮತ್ತು ನನ್ನ ಕೃಷಿ. ಶಿವಮೊಗ್ಗದ ಎಚ್ ಸುಬ್ಬಯ್ಯ ಅವರೊಂದಿಗೆ ಸಂದರ್ಶನ. ಕೇಳುಗರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇಂದು ನನ್ನೊಂದಿಗೆ ಸುಬ್ಬಯ್ಯ ಅವರಿದ್ದಾರೆ. ಕೈಲಾಸದ ಸನ್ನಿಧಿಯಲ್ಲಿ ಅಂತ ಹೇಳಿ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಆ ಪುಸ್ತಕದ ಪ್ರಾರಂಭದಲ್ಲಿ ಅದರ ಪ್ರಕಾಶಕರಾಗಿರತಕ್ಕಂತಹ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರು ಒಂದು ಮಾತನ್ನ ಬರೀತಾರೆ. ಜೀವನ ಅನ್ನೋ ಪದಕ್ಕೆ ನೀರು ಅನ್ನೋ ಒಂದು ಅರ್ಥ ಇದೆ. ನೀರು ಜೀವದಾಯಿ ಆಗಿರೋದ್ರಿಂದ ಅದು ಚಲನಶೀಲತೆಯೂ ಆಗಿರುತ್ತೆ. ಹೀಗೆ ಇನ್ನೊಬ್ಬರಿಗೂ ಬದುಕನ್ನು ಕಟ್ಟಿಕೊಳ್ಳಲು ನೆರವಾಗ್ತಾ ಸದಾಕಾಲ ಚಲನಶೀಲವಾಗಿರುವ ಜನ ನಮ್ಮ ನಡುವೆ ಬಾಳ್ತಾ ಇದ್ದಾರೆ. ಹಿಡಿದ ಗುರಿಯನ್ನ ಬಿಡದೆ ಸಾಧಿಸುತ್ತಾ ದುಡಿಮೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ ಅಂತ ಹೇಳಿ ಅವರು ಸುಬ್ಬಯ್ಯನವರ ಬಗ್ಗೆಯೇ ಈ ಮಾತುಗಳನ್ನ ಬರೆದಿರತಕ್ಕಂತಹದ್ದು ಪುಸ್ತಕದಲ್ಲಿ. ಸುಬ್ಬಯ್ಯನವರು ಈಗ ವಯೋವೃದ್ಧರು, ವಿಶ್ರಾಂತ ಜೀವನವನ್ನ ನಡೆಸ್ತಾ ಒಂದು ಉದ್ಯೋಗವನ್ನ ಶಿವಮೊಗ್ಗೆಯಲ್ಲಿ ಮಾಡಿಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನ ಸ್ವಾಗತಿಸ್ತಾ ನಮಸ್ಕಾರ ಹೇಳ್ತಾ ಅವರ ಒಂದು ಜೀವನ ಗಾಥೆಯನ್ನ ಕೇಳುವಂತಹ ಕುತೂಹಲ ನಿಮ್ಮ ಹಾಗೆ ನನಗೂ ಇದೆ. ಅವ್ರ ಬಾಯಲ್ಲೇ ಅವ್ರ ಮಾತನ್ನ ಕೇಳೋಣ. ನಮಸ್ಕಾರ ಸುಬ್ಬಯ್ಯನವರು. ನಮಸ್ಕಾರ. ಹೇಳಿ, ತಮ್ಮ ಜೀವನ ಗಾಥೆ ಹೇಗೆ ಅಂತ. ನಾನು ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದವನು. ಉದ್ಯೋಗ ನಿಮಿತ್ತವಾಗಿ ನಾನು ಹುಟ್ಟಿದ ಊರಿನಿಂದ ಬಂದು ಶಿವಮೊಗ್ಗ ಜಿಲ್ಲಾ ಭದ್ರಾವತಿ ತಾಲೂಕು ಕುತ್ತಾಪುರ ಗ್ರಾಮದ ಭಗವತಿ ಕೆರೆ ಎಂಬಲ್ಲಿ ನಾನು ಸ್ವಲ್ಪ ಜಮೀನನ್ನ ಮಾಡಿ ಫಸ್ಟ್ ಅಲ್ಲಿ ನಾನು ವಾಸವಾಗಿದ್ದೆ. ಅದಕ್ಕಿಂತ ಮುಂಚೆ ನಿಮ್ ಹುಟ್ಟಿದ ಊರು ಯಾವುದು, ನೀವು ಊರು ಬಿಡೋದಕ್ಕೆ ಕಾರಣ ಏನು? ನಾನು ರೈತ ಕುಟುಂಬದಲ್ಲಿದ್ದಾವಾಗಲೇ ನನಗೆ ಯಾವ್ದೋ ವ್ಯವಹಾರ ಮಾಡಬೇಕು, ಉದ್ಯೋಗ ಮಾಡಬೇಕು ಅನ್ನೋ ಅಂತ ಕುತೂಹಲ ಬಂತು. ಅವಾಗ ನನಗೆ ಅನುಭವ ಇಲ್ಲದೆ ಇರುವಂತ ಒಂದು ಜಿಎನ್ಸಿ ಅಂಗಡಿ ಅಲ್ಲಿ ಊರಿನಲ್ಲೇ ಓಪನ್ ಮಾಡಿದೆ. ನಾನು ಹುಟ್ಟಿರೋದು ಕುಂದಾಪುರ ತಾಲೂಕು ಉಪ್ಪುಂದ ಗ್ರಾಮ ಎಂಬಲ್ಲಿ. ಅಲ್ಲಿ ಆ ಜಿಎನ್ಸಿ ಅಂಗಡಿ ನನಗೆ ಅನುಭವ ಇಲ್ಲದೆ ಇರೋದ್ರಿಂದಲೂ ಇರಬಹುದು ಅಥವಾ ನನ್ನ ಸ್ವಲ್ಪ ಸ್ಮೂತ್ ಆದ ಒಂದು ಗುಣದಿಂದಲೂ ಇರಬಹುದು, ಓಪನ್ ಮಾಡಿದ ತಕ್ಷಣ ಏನ್ ಮಾಡಿದ್ರು, ಕೆಲವರೆಲ್ಲ ಬಂದರು, ಅಣ್ಣ ಸುಖ ಕಷ್ಟ ಹೇಳ್ಕೊಂಡ್ರು. ನನ್ನ ಜೀನಸಿ ಅಂಗಡಿ ಖಾಲಿಯಾಗುವ ತನಕನೂ ನಾಳೆ ಕೊಡ್ತೇನೆ ನಾಡ್ದು ಕೊಡ್ತೇನೆ ಅಂತ ಹೇಳಿ ವ್ಯವಹಾರಿಕವಾಗಿ ಏನು ಉದ್ರಿ ಅಂತಲ್ಲೋ ಏನು ಹೇಳ್ತಾರಲ್ಲ ಆ ಥರ ಎಲ್ಲ ತಗೊಂಡು ಹೋದರು. ಹೌದು ಕೊಡ್ತಾರೆ ಅಂತ ನಂಬಿಕೆ ಮೇಲೆ ಕೊಟ್ಟೆ. ಕೊನೆಗೆ ಆ ದಾರಿಯನ್ನೇ ಬಿಟ್ಟು ನನ್ನ ಹತ್ರ ಏನು ಸಾಲವಾಗಿ ಸಾಮಾನು ತಗೊಂಡು ಹೋಗಿದ್ದಾರೋ ಅವರು ಆ ದಾರಿಯನ್ನೇ ಬಿಟ್ಟು ಬೇರೆ ಮಾರ್ಗದಲ್ಲಿ ಹೋಗ್ಲಿ ಪ್ರಾರಂಭ ಮಾಡಿದರು. ಆವಾಗ ಅಂಗಡಿ ನನಗೆ ತುಂಬ ಲಾಸ್ ಆಯಿತು. ಕೊನೆಗೆ ನಾನು ಅದನ್ನೇ ಚರ ಬಿಡದೆ ಏನಾದರೂ ಮಾಡಿ ದುಡಿಲೇಬೇಕು ಅಂತ ಹೇಳಿ ಊರಿಂದ ಹೊರಟವನು ನೀರಾವರಿ ಜಮೀನು. ಸುಬ್ಬನರೇ ಒಂದು ನಿಮಿಷ, ನಿಮ್ದು ಒಂದು ರೀತಿ ಸ್ವಭಾವ ಎಲ್ಲರೂ ಚೆನ್ನಾಗಿರ್ಲಿ, ಇವು ಯಾರು ಮೋಸಗಾರರಲ್ಲ ಅನ್ನೋ ಒಂದು ಬೋಳೆ ಸ್ವಭಾವ ಅಥವಾ ನಂಬಿಕೆ ಇದು ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ಅಪ್ಪ ಬೇಡ ಒಂಚೂರು ಎಜುಕೇಷನ್ ಮುಗಿಸ್ಕೋ ಇದೆಲ್ಲ ಆಮೇಲಿಂದ ನೋಡೋಣಂತೆ ಆ ಥರದ್ದು ಯಾರು ಹೇಳಲಿಲ್ವ ಅಂತ. ನಮ್ಮ ತಂದೆನೂ ಸಹ ಮುಗ್ಧ ರೈತರಾಗಿದ್ರು ಅವರು. ಅವರು ಅಲ್ಪ ಸ್ವಲ್ಪ ಓದ್ದವರು, ಎಜುಕೇಷನ್ ಕಡೆ ಅವರು ನನಗೆ ಕುತೂಹಲ ಮೂಡಿಸಿದ್ದಾರೆ. ಕಾರಣ ಏನಂತ ಗೊತ್ತಾಗಲಿಲ್ಲ, ನನ್ನ ವಿದ್ಯೆ ಕನ್ನಡ ಓದೋದ್ರೊಳಗೆ ಅಂತ್ಯ ಆಯಿತು. ಎಜುಕೇಷನ್ನಲ್ಲಿ ನಾನು ಮುಂದುವರಿಯೋಕೆ ಆಗಲಿಲ್ಲ. ಅದು ಹೇಗೆ ಏನಂತ ಹೇಳೋದು ಅದನ್ನು ವಿವರಿಸೋದು ನನಗೀಗ ಸ್ವಲ್ಪ ಕಷ್ಟ ಆಗ್ಬೋದು. 80 ವರ್ಷದ ಹಿಂದಿನ ನಾನೀಗ 79ನೇ ವರ್ಷದಲ್ಲಿದ್ದೀನಿ. ಯಾವ ಕಾರಣ ಅಂತಲೂ ನಿಖರವಾಗಿ ಹೇಳೋದು ಸ್ವಲ್ಪ ನನಗೆ ಕಷ್ಟನೂ ಆಗ್ಬೋದು. ಆದರೆ ನನ್ನ ಛಲ ಏನಿತ್ತು, ನನ್ನ ಹತ್ರ ಎಷ್ಟು ಮುಗ್ಧತೆ ಇದೆಯೋ ಅಥವಾ ಎಷ್ಟು ಪ್ರಾಮಾಣಿಕತೆ ಇದೆಯೋ ಅಷ್ಟೇ ಛಲನೂ ನನ್ನ ಹತ್ರ ಇತ್ತು. ಯಾಕೆ ನಾನು ಹೇಳ್ತೇನೆ ಅಂದರೆ, ಯಾವುದೇ ಒಂದು ಮನುಷ್ಯ ಆಗಲಿ ವಿದ್ಯೆ ಜೊತೆಗೆ ಶ್ರಮನೂ ಬೇಕು, ಶ್ರಮದ ಜೊತೆಗೆ ಸರಿಯಾದ ಒಂದು ಗುರಿನೂ ಇರಬೇಕು. ಗುರಿ ಇಲ್ಲ ಅಂದರೆ ಎಷ್ಟೇ ಓದಲಿ ಜೀವನದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧನೆ ಮತ್ತು ಗುರಿಯನ್ನು ಭಾರಿ ಮುಖ್ಯ ಅಂತ ನನಗೆ ಅನಿಸ್ತು. ಇಲ್ಲಿ ಒಂದು ಪ್ರಶ್ನೆ ಸುಬ್ಬಯ್ಯನವರ, ಸಾಮಾನ್ಯವಾಗಿ ಜನ ಏನ್ ಮಾಡ್ತಾರೆ ಅಂತಂದ್ರೆ ಅನುಭವ ಇಲ್ದಲೆ ಇರತಕ್ಕಂತಹ ಒಂದು ಉದ್ಯೋಗ ಮಾಡ್ತಾರೆ. ಆ ಉದ್ಯೋಗದಲ್ಲಿ ಲಾಭ ಕಂಡುಕೊಂಡ್ರೆ ಅವನು ಮುಂದುವರಿತಾ ಹೋಗ್ತಾನೆ, ನಷ್ಟ ಆಯ್ತು ಅಂತ ಹೇಳಿದ್ರೆ ಇದು ಬಿಟ್ಟು ಇನ್ನೊಂದಕ್ಕೆ ಅದು ಬಿಟ್ಟು ಇನ್ನೊಂದಕ್ಕೆ ಹೀಗೆ ಜಂಪ್ ಆಗ್ತಾ ಆಗ್ತಾ ಕೊನೆಯಲ್ಲಿ ಸಾಲನೂ ಮೈ ಮೇಲೆ ಎಳಕೊಂಡು ಜೀವನನೇ ಬೇಡ ಅನ್ನೋ ಒಂದು ಬರಬಾ ಸ್ಥಿತಿಗೆ ತಲುಪ್ತಾನೆ. ಇರ್ಲಿ, ನೀವು ಛಲ ಇತ್ತು ಅಂತ ಹೇಳಿದ್ರಿ, ಏನ್ ಛಲ ಇತ್ತು? ಛಲ ಅಂದ್ರೆ ನಾನು ಏನು ದುಡಿದಿದ್ದೇನೋ ನಮ್ಮ ತಂದೆ ಜೊತೆಗಿದ್ದು ನಾನು ಲಾಸ್ ಯಾವಾಗ ಮಾಡಿಕೊಂಡು ಅದನ್ನ ಬಿಟ್ಟು ನಾನು ಸ್ವಂತಾಗಿ ದುಡಿದು ಪ್ರಯತ್ನ ಮಾಡಬೇಕು ಅನ್ನೋ ಛಲವೇ ನನಗೆ ಇಲ್ಲಿವರೆಗೆ ಅದು ತಂದಿದೆ ಅಂತ ಹೇಳ್ಬಹುದು. ಹೀಗೆ ಜಮೀನಿನಲ್ಲಿ ನೀರಾವರಿ ಜಮೀನು ನೋಡಿದಾಗ ಅಲ್ಲಿ ನನಗೆ ಫಸ್ಟ್ ಅನ್ನಿಸ್ತು, ನಾನು ರೈತ ಕುಟುಂಬದಿಂದ ಬಂದವನಾದ್ರಿಂದ ಇರಬಹುದು, ಇಲ್ಲ ಇಲ್ಲೇ ಸಾಧನೆ ಮಾಡಿದರೆ ನಾನು ಒಂದು ಬದುಕನ್ನು ಕಂಡುಕೊಳ್ಬಹುದು ಅನ್ನೋ ಆಸೆ ಬಂತು. ಅಲ್ಲಿ ಪ್ರಯತ್ನ ಮಾಡಿದೆ. ನೀವು ಜಮೀನನ್ನ ಭದ್ರಾವತಿ ತಾಲೂಕು ಒಂದು ಭಗವತಿ ಕೆರೆಗೆ ಬಂದ್ರಿ, ಅದಕ್ಕೆ ಲಾಸ್ ಮಾಡ್ಕೊಂಡಿದ್ರಿ, ಮನೆ ಬಿಟ್ಟು ಬಂದ್ರಿ, ಜಮೀನ್ ಕೊಂಡ್ಕೋಬೇಕು ಅನ್ನೋ ಆಸೆ ಇತ್ತು, ಅದಕ್ಕೆ ಬಂಡವಾಳ ಹೇಗೆ ತೊಡಗಿಸಿದ್ರಿ? ಬಂಡವಾಳ ಆವತ್ತಿನ ಪರಿಸ್ಥಿತಿಯಲ್ಲಿ ಹೇಗಿತ್ತಪ್ಪ ಅಂದ್ರೆ, ನೀರಾವರಿ ಜಮೀನಾದ್ರೂ ಫಸ್ಟ್ ನಾನು ಕೊಂಡಿರೋದು 1,500 ರೂಪಾಯಿ ಒಂದು ಎಕರೆಗೆ. ಆಮೇಲೆ ನನ್ನ ಮೂಲ ಜಮೀನಾದಂತ ಊರಿನಲ್ಲಿ ನಮ್ಮ ತಂದೆ ಹಿಸ್ಸೆ ಪಾರಿಗತ್ ಮಾಡಿ ಕೊಟ್ಟವಾಗ ಅಲ್ಲಿ ನನ್ನ ಭಾಗಕ್ಕೆ ಸ್ವಲ್ಪ ಜಮೀನು ಬಂತು. ಆವಾಗ ಅಂದ್ಕೊಂಡೆ ನಾನು ಅಲ್ಲಿದ್ದು ಮಾರಿ ಇಲ್ಲೇ ನೆಲೆಯಾಗೋದು ಒಳ್ಳೇದು ಅಂತ ಒಂದು ತೀರ್ಮಾನ ಬಂದು ಅಲ್ಲಿದ್ದು ಮಾರಿ ಇಲ್ಲಿ ಬಂದ್ಮೇಲೆ ದುಡ್ಡಿನಲ್ಲಿ ಮತ್ತೊಂದು ಸ್ವಲ್ಪ ಜಮೀನು ತಕೊಂಡೆ. ಹೀಗೆ ಮಾಡ್ತಾ ಮಾಡ್ತಾ ಜಮೀನನ್ನು ಅಭಿವೃದ್ಧಿ ಮಾಡಿಕೊಂಡೆ. ನೀರಾವರಿ ಆದ್ದರಿಂದ ಅದು ನನಗೆ ಕೈ ಹಿಡಿಯಿತು. ಅದರಲ್ಲೂ ಸ್ವಲ್ಪ ಕಷ್ಟ ಆಗಿದೆ. ಫಸ್ಟ್ ನಾನಲ್ಲಿ ಒಂದು 4 ಎಕರೆ ಒಬ್ಬ ರಾಮಣ್ಣ ಅನ್ನುವರ ಜಮೀನನ್ನು ಗುತ್ತಿಗೆ ಮಾಡಿದೆ. ಅದು ಹೇಗಿತ್ತಪ್ಪ ಅಂದರೆ, ಅವರಿಗೆ ದೊರಕಿಸ್ತಾದಂಥ ಜಮೀನು, ಆ ಜಮೀನಿನಲ್ಲಿ ಕಷ್ಟಪಟ್ಟು ಮರ ಗಿಡಗಳನ್ನೆಲ್ಲ ತೆಗೆದು ಮಟ್ಟ ಮಾಡಿ ಕಬ್ಬು ಹಾಕಿದೆ. ಒಳ್ಳೆ ಕಬ್ಬಿನ ಬೆಳೆ ಇದ್ದಾವಾಗ 4 ವರ್ಷದ ಎಗ್ರಿಮೆಂಟ್ ಇದ್ದಾವಾಗಲೇ ಅವರು ನನ್ನ ಮೇಲೆ ಜಮೀನನ್ನು ಬಿಡಬೇಕು ಅಂತ ಬೆಳೆ ಇದ್ದಾವಾಗಲೇ ಪ್ರಯತ್ನ ಮಾಡಿದರು ನನ್ನ ಬಿಡಿಸೋದಕ್ಕೆ. ನನಗೂ ಸಹ ಅಲ್ಲಿಯೂ ಸಹ ನಾನು ಸ್ವಲ್ಪ ಪ್ರಯತ್ನ ಮಾಡಿ ಅಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಾರೆ ಜಮೀನ್ದಾರರಾಗಿ, ಅವ್ರ ಹತ್ರ ಹೇಳಿದವಾಗ ಅವತ್ತೇನಾಗಿತ್ತು ಅಂದರೆ ಭೂ ಸುಧಾರಣೆ ಡಿಕ್ಲರೇಷನ್ ಹಾಕುವಂಥ ಟೈಮು ಆಗಿತ್ತು. ಅದು ನನಗೊಂದು ಕಾನೂನು ನನಗೆ ಅವಕಾಶ ಕೊಟ್ಟಿರ್ಬೋದು. ಹೇಳಿದರು, ಇಲ್ಲ ನೀವು ಪ್ರಾಮಾಣಿಕತೆಯಿಂದ ಇದ್ದಾವಾಗ ಅವ್ರು ನಿಮಗೆ ಅಗ್ರಿಮೆಂಟ್ ಮಾಡಿ ಕೊಟ್ಟವಾಗ ನೀವು ಕಷ್ಟಪಟ್ಟಿದ್ದು ನಾವೆಲ್ಲ ನೋಡಿದ್ದೇವೆ, ಆದ್ದರಿಂದ ಅವ್ರು ಪೂರ್ತಿ ನಿಮ್ಮ ಬಗ್ಗೆ ಬಿಡಿಸಲೇಬೇಕು, ಅದು ಬೆಳೆ ಇದ್ದಾವಾಗ ನಿಮಗೆ ಅಗ್ರಿಮೆಂಟ್ ಟೈಮ್ ಇದ್ದಾವಾಗಲೇ ಬಿಡಲೇಬೇಕು ಅಂದಾವಾಗ ನಿಮಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಸಂದರ್ಭ ಬಂದರೆ ನೀವು ಡಿಕ್ಲರೇಷನ್ ಒಂದು ಕೊಡಿ, ಅವಾಗ ಕಾನೂನೆ ಅವರನ್ನು ಹೆದರಿಸುತ್ತೆ ಅಂದರು. ಆಮೇಲೆ ಅವರು ರಾಜಿಗೆ ಬಂದರು, ಅವ್ರೇನು ತೊಂದರೆ ಕೊಡಲಿಲ್ಲ. ನಾನು ಬೆಳೆ ಬೆಳ್ಕೊಂಡು ಟೈಮಿಗೆ ಸರಿಯಾಗಿ ಅವ್ರ ಜಮೀನನ್ನು ಬಿಟ್ಟೆ. ಆಮೇಲೆ ನನಗಿರುವಂತಹ ನಂಬಿಕೆ ಇದೆಲ್ಲ ಇತ್ತಲ್ಲ, ಆವಾಗ ನಾನು ಅಲ್ಲಿ ಸ್ವಲ್ಪ ಯೋಚನೆ ಮಾಡಿದೆ, ನನಗೆ ಈ ಕೈಲಾಸ ಪರ್ವತ ಹೋಗುವ ಹಿನ್ನೆಲೆ ಅದು ಅಂತ ಹೇಳ್ಬೋದು. ಆವಾಗ ಯೋಚನೆ ಮಾಡಿದೆ, ಊರಿನಿಂದ ಲಾಸ್ ಆಗಿ ಬಂದೆ. ಇಲ್ಲಿ ಈ ಮನುಷ್ಯನ ನಂಬಿ, ರಾಮಣ್ಣ ಅನ್ನೋನ್ ನಂಬಿ ಕಷ್ಟಪಟ್ಟು ಜಮೀನು ಮಾಡಿದಾಗ ಇವರು ಮೋಸ ಮಾಡ್ಲಿಕ್ಕೆ ಬಂದರು. ಈಗ ಮೇ 10ಕ್ಕೇನೋ ಅದರ ಟೈಮ್ ಮುಗೀತೆ, ನಾನು ಬೆಳೆ ಕಡಿದು ಅವ್ರಿಗೆ ಬಿಟ್ಕೊಡ್ಬೇಕು. ಬಿಟ್ಟವಾಗ ಮುಂದೆ ನನ್ನ ಪರಿಸ್ಥಿತಿ ಹೇಗಾಗ್ಬೋದು, ದುಡ್ಡನ್ನು ಎಲ್ಲ ಬೆಳೆಗೆ ಹಾಕಿದ್ದೀನಿ ಅಂತ ಹೇಳಿದವಾಗ ಅಷ್ಟೊತ್ತಿಗೆ 2 ಎಕರೆ ಜಮೀನು ನಾನು ತಗೊಂಡಿದ್ದೀನಿ. ಅದು ಕಾಡಿದ್ದಂಗೆ, ಅದು ಕಾಲುವೆ ಕೆಳಗಡೆ ಇರುವಂತ ಭಾಗ, ಗುಡ್ಡ ಪ್ರದೇಶ, ಅದು ನೀರಾವರಿ ಇದ್ರೂ ಸಹ ತುಂಬಾ ಖರ್ಚು ಮಾಡಬೇಕು. ಹೀಗಿರೋದ್ರಿಂದ ನನಗೆ ಅಲ್ಲಿ ನಾನು ತುಂಬಾ ಭೂಮಿಯ ಕಡೆ ಹೊಲ ಮಾಡಿದೆ. ಹಾಗಾದ್ರೆ ನಂಬುದು ಯಾರನ್ನ? ಬಿಸ್ನೆಸ್ ಅನ್ನು ನಂಬಿ ನನಗೆ ಅನುಭವ ಇಲ್ಲದೆ ಲಾಸ್ ಆಯ್ತು ಅಂತ ಆಯ್ತು. ಭೂಮಿಯನ್ನು ನಂಬುದಾವ, ಭೂಮಿನೂ ಕೈ ಕೊಟ್ರೆ ಮನುಷ್ಯ ಬದುಕೋದು ಹೇಗೆ ಅಂತ ಹೇಳಿ ಭೂದೇವಿ ಅನ್ನೋ ಒಂದು ಪದವನ್ನ ಇಟ್ಕೊಂಡು ಸತತ್ ಯೋಚನೆ ಮಾಡಿದ್ದೀನಿ ನನ್ನಲ್ಲಿ. ಅಷ್ಟೊತ್ತಿಗೆ ಯಾರೋ ಜಮೀನು ಕೊಡುವವರು, ಅದ್ರ ಪಕ್ಕದಲ್ಲೇ ಇದ್ದಿದ್ದು, ಹೊರಗಡೆ ಪ್ಲಾಟೇ ಅಲ್ಲ, ಈ ಜಮೀನು ಪಕ್ಕದಲ್ಲೇ ಇದ್ದಿದ್ದು, 4 ಎಕರೆ ಜಮೀನು ನಾನು ಕೊಡ್ತೇನೆ ಅಂದ್ರು. ದುಡ್ಡಿಲ್ಲ, ಸ್ವಲ್ಪ ದುಡ್ಡು ಆಗ್ಲಿ, ನೀವು ಆಮೇಲೆ ಕೊಡಿ ಅಂತ ಹೇಳಿದ್ರು. ರಿಜಿಸ್ಟ್ರೇಷನ್ ಆಯ್ತು, ಈ 4 ಎಕರೆ ಜಮೀನನ್ನ ಈ ರಾಮಣ್ಣ ಅನ್ನೋರದ್ದು ಬಿಡಬೇಕಿದ್ರೆ 4 ಎಕರೆ ನನ್ನ ಹೆಸರು ರಿಜಿಸ್ಟ್ರೇಷನ್ ಆಯ್ತು. ಅವ ನಂಬಿಕೆ ಬಂತು, ನಂಬಿದ ಭೂಮಿ ನಮ್ಮನ್ನು ಕೈ ಬಿಡೋದಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಹೆತ್ತ ತಾಯಿ ಹೊತ್ತ ಭೂಮಿ ಕೈ ಬಿಡೋದಿಲ್ಲ ಅಂತ ಹೇಳಿದ್ರು. ಅವಾಗ ನನಗೆ ನಂಬಿಕೆ ಬಂತು. ಒಟ್ಟು 6 ಎಕರೆ ಈ ಒಟ್ಟು ಟೋಟಲ್ 9 ಎಕರೆ ನಂದು ಜಮೀನಾಗಿದೆ. ಆ ಜಮೀನು ಬಿಡಬೇಕಿದ್ರೆ, ನನ್ನ ಗುತ್ತಿಗೆ ಜಮೀನು ಬಿಡಬೇಕಿದ್ರೆ 4 ಎಕರೆ ಸ್ವಂತ ಜಮೀನು ಆಗಿದೆ. ಅದಕ್ಕೆ ಕಾರಣ ಅಂದ್ರೆ ಅದೇ ನಾನು ನಂಬಿದಂತ ಒಂದು ಸತ್ಯ ಅಂದ್ಕೊಂಡೆ ನಾನು. ಅಲ್ಲಿಂದ ನನಗೆ ಈ ಬಿಸ್ನೆಸ್ ಬರ್ಲಿಕ್ಕೆ, ಇನ್ನು ಚೆನ್ನವೀರಜ್ಜ ಅಂತ ಸ್ವತಂತ್ರ ಹೋರಾಟಗಾರರು ಅವರು ನ್ಯಾಮತಿಯವರಾಗಿದ್ರು, ಅಲ್ಲೇ ಪಕ್ಕದಲ್ಲಿ ಅವ್ರ ಜಮೀನಿತ್ತು, ಅವ್ರ ಅಜ್ಜ ಎಲ್ಲ ಅನುಭವ ಇದ್ದವರು. ಅದಕ್ಕೆ ಒಳ್ಳೆಯವರ ಒಡನಾಟ ಮಾಡಬೇಕು ಅಂತ ಹೇಳೋದಕ್ಕೆ ನನ್ನ ಅಭಿವೃದ್ಧಿಗೆ ಒಂದು ದಾರಿ ಅಂತಲೂ ಹೇಳ್ಬೋದು. ಅವರು ಶಿವಮೊಗ್ಗದಲ್ಲಿ ಮನೆ ಇದೆ, ಆ ಜಮೀನಿಗೆ ಬರುವವರು, ಕೋಲನ್ನ ಊರ್ಕೊಂಡು ಕೋಲಜ್ಜ ಅಂತಲೇ ಅಲ್ಲಿಗೆ ಕರಿತಾ ಇದ್ರು. ಅನುಭವ ಅಂದ್ರೆ ಅಪಾರವಾದ ಅನುಭವ ಇದೆ ಅವರಿಗೆ. ಅಂಥದ್ರಲ್ಲಿ ಅವರು ಹೀಗೆ ಊಟ ಅವರು ಪ್ಲೇಟ್ ನಲ್ಲಿ ತರುತ್ತಿದ್ರು, ಒಂದು ಇದರಲ್ಲಿ ನಮ್ಮ ಮನೆಯಲ್ಲಿ ಕುಟುಂಬ ಊಟ ಮಾಡ್ತಾ ಇದ್ರು. ಅವಾಗ ಹೇಳುವವರು, ಸುಬ್ಬಯ್ಯನವರೇ, ಯಾವುದೇ ಒಂದು ಮನುಷ್ಯ ಆಗ್ಲಿ ಎಲ್ಲಿ ಕಳ್ಕೊಂಡಿದ್ದಾನೋ ಅಲ್ಲೇ ಹುಡುಕ್ಬೇಕು, ಇಲ್ಲಿ ಕಳ್ಕೊಂಡು ಎಲ್ಲ ಹೋಗಿ ಹುಡುಕಿದ ಸಿಗೋದಿಲ್ಲ ಅಂದ್ರು. ಅವರು ಹೇಳಿದ ಗಾದೆ ಮಾತು ನನ್ನ ಮನಸ್ಸಿನ ಮೇಲೆ ಪರಿಣಾಮ ಆಯ್ತು. ನಾನು ಎಲ್ಲಿ ಕಳ್ಕೊಂಡಿದ್ದೆ ಜೀವನದಲ್ಲಿ? ಓ, ನಾನು ಊರಿನಲ್ಲಿ ಜೀನ್ಸ್ ಅಂಗಡಿ ಮಾಡಿ ಅಂದ್ರೆ ವ್ಯಾಪಾರದಿಂದ ಕಳ್ಕೊಂಡಿದ್ದೇನೆ, ವ್ಯಾಪಾರನೇ ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ವ್ಯಾಪಾರಕ್ಕೆ ಬಂದ್ರೆ ಬಿಟ್ಬಿಡೋಣಂತೆ ಜಮೀನಲ್ಲಿ ಅಂತ ಹೇಳಿದ್ರೆ, ನಿಮ್ ತರವೇ 100+ ಜಮೀನ್ ಮಾಡ್ತಾ ಇರ್ತಾರೆ. ನಿಮ್ಮ ಒಂದು ವಿಶಿಷ್ಟತೆ ಏನು ಜಮೀನಲ್ಲಿ, ಅದರಲ್ಲಿ ಮುಂದೆ ಬರೋದಿಕ್ಕೆ ಭೂತಾಯಿ ನಿಮ್ಮನ್ ಕೈ ಬಿಡ್ಲಿಲ್ಲ ಅಂತ ಹೇಳೋದಿಕ್ಕೆ ಏನು ಕ್ರಮಗಳನ್ನ ಕೈಗೊಂಡ್ರಿ? ನಾನಲ್ಲಿ ಪ್ರಥಮ ನಾನು ಗೇಣಿಯ ಜಮೀನು ಅಂತ ಹೇಳ್ತೇವಲ್ಲ, ಗೇಣಿ ಜಮೀನಲ್ಲಿ ಮಾಡಿದಾಗ ನನ್ನ ಪ್ರಾಮಾಣಿಕತೆ ಅಲ್ಲೇ ತೋರಿಸಿದ್ದೇನೆ ನಾನು. ಅದು ಒಂದು ಗುತ್ತಿಗೆ ಜಮೀನು, ಅದು ನನಗೆ ಮೋಸ ಮಾಡುತ್ತೆ. ನನಗೇನಾಗಬೇಕು, ಸಾತ್ಕಾಲಿಕ ಬೆಳೆ ಬೆಳ್ಕೊಂಡು ಹೋಗುವ ಅಂತ ನಾನು ಯೋಚನೆ ಮಾಡಲಿಲ್ಲ. ಬಲಬಲವಾದಂತ ಆ ಮರದ ಬುಡವನ್ನೆಲ್ಲ ಕಿತ್ತು ಕ್ಲೀನ್ ಮಾಡಿ ಪ್ರಾಮಾಣಿಕತೆಯಿಂದಲೇ ಮಾಡಿದೆ. ನನಗೆ ಅನಿಸೋದು, ರೈತ ಇರ್ಬೋದು ಯಾವುದೇ ಒಂದು ಬದುಕಿನಲ್ಲಿ ತನ್ನ ಪ್ರಾಮಾಣಿಕತೆ, ಶ್ರದ್ಧೆ, ಕಷ್ಟ ಇದು ಮನಸ್ಸನ್ನ ಮೇಲೆ ತರೋದು ಅದೇ ಅಂತ ಅನ್ಸುತ್ತೆ. ನಾನೇನು ಹಾರಿಕೆ ದುಡಿಮೆ ಮಾಡ್ತೇನೆ ದುಡಿತೇನೆ ಅಂದ್ರೆ ಅದರಲ್ಲಿ ತಾತ್ಕಾಲಿಕ. ಅದು ಈ ಜಮೀನಿನ ಬಗ್ಗೆ ಹೇಳಿ, ಏನೇನ್ ಬೆಳೆ ಬೆಳೀತಾ ಇದ್ರಿ? ಆಮೇಲೆ ನೀವು ಮರದ್ದು ಅಂತ ಹೇಳಿದ್ರೆ ಅದೊಂದು ಸ್ವಲ್ಪ ಕುತೂಹಲ ನನಗೆ. ಮರದ್ದು ಅಂತ ಹೇಳಿದ್ರೆ ಅದು ಚಾನಲ್ ಕೆಳಗಡೆ ಜಾಗ ಆದ್ರಿಂದ ಮರ ಎಲ್ಲ ಕಡಿದು ಚೊಕ್ಕಾದಂತ ಜಾಗ. ಆದ್ರೆ ಮರದ ಬುಡ ಇರುತ್ತೆ ಅಲ್ಲಿ, ನೀರಾವರಿ ಜಮೀನಿನಲ್ಲಿ ಮರದ ಬುಡ ಇರುತ್ತೆ, ಆ ಬುಡವನ್ನೆಲ್ಲ ಕೀಳ್ಬೇಕು. ಇವತ್ತಿನ ತರ JCB-ನೋ ಬುಲ್ಡೋಜರೋ ತಾತ್ಕಾಲಿಕವಾಗಿ ಅಲ್ಲಿ ಇರಲಿಲ್ಲ, ಫ್ಯಾಕ್ಟ್ರಿ ಮಟ್ಟಕ್ಕಿತ್ತು. ಅದನ್ನೆಲ್ಲ ಬುಡ ಬಿಡಿಸಿ ಕೊಡ್ಲಿ ಅಂತ ಹೇಳ್ತೇವಲ್ಲ, ಅಂತ ಆಯುಧದಲ್ಲೇ ಕಡಿಬೇಕಿತ್ತು. ಅಂಥದ್ರಲ್ಲಿ ತುಂಬಾ ಶ್ರಮನೂ ಇತ್ತು. ಅದನ್ನ ತೆಗೆದಾಗ ನಾವು ಸುಮ್ಮನೆ ಇರಲಿಲ್ಲ, ಫಸ್ಟು ಕಬ್ಬನ್ನೇ ಹಾಕಿದ್ದೇನೆ. ಕಬ್ಬಿನ ಬೆಳೆ ಜೋರಾಗಿ ಬೆಳೀತಾ ಇತ್ತು. ಕಬ್ಬಿನಲ್ಲೂ ಸಹ ಅದು ಹೇಳ್ತಾ ಹೋದ್ರೆ ನಾನು ಗಂಟೆಗಟ್ಟಲೆನು ಹೇಳ್ಬೋದು, ಅದು ಒಂದು ಜೀವನದ ಚರಿತ್ರೆ ಅಂತಲೇ ಹೇಳ್ಬೇಕಾಗುತ್ತೆ. ತುಂಗಭದ್ರೆ ಶುಗರ್ ಫ್ಯಾಕ್ಟ್ರಿ ಇತ್ತು, ಆವಾಗ ಕಬ್ಬು ಹೋಗ್ತಾ ಇತ್ತು, ಒಂದೊಂದು ವರ್ಷ ತಗೊಳ್ಳೋದು ಲೇಟ್ ಆಗಿ ಒಣಗಿ ಹೋಗ್ತಾ ಇತ್ತು. ಅದ್ರ ಮಧ್ಯ ಸುಖ ಕಷ್ಟದ ಮಧ್ಯವಂತೂ ಹೋರಾಟ ಮಾಡಿ, ಆದ್ರೆ ಪ್ರಾಮಾಣಿಕವಾಗಿ ನಾನೇನ್ ಮಾಡಿದ್ದೇನೆ ಅಂದ್ರೆ ಸುತ್ತಮುತ್ತವ್ರಕ್ಕಿಂತೆಲ್ಲ ಹೆಚ್ಚಿಗೆ ಇಳುವರಿ ಬರುವಂಗೆ ಬೆಳೆ ಮಾಡಿದ್ದೇನೆ. ಕಾರಣ ಅಂದ್ರೆ ನನ್ನ ಶ್ರಮ ಮತ್ತು ನನ್ನ ಚಮತ್ಕಾರ. ಒಬ್ಬ ರೈತ ಮನೆತನದಲ್ಲಿ ಹುಟ್ಟಿ ಪ್ರಯತ್ನ ಮಾಡಿ ನಾನು ಮುಂದುವರಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದು ಇರ್ಬೋದು. ಒಂದು ವರ್ಷ ಫ್ಯಾಕ್ಟ್ರಿ ಕಬ್ಬು ತಕೊಳ್ಳೇ ಇಲ್ಲ, ತುಂಬಾ ಕಬ್ಬು ಇದೆ ತಕೊಳ್ಳಿಕ್ ಆಗಲ್ಲ ಅಂತ ಹೇಳ್ತು. ಯುಗಾದಿ ಬಂತು, ತಕೊಳ್ಳೋದಿಲ್ಲ ಅಂತ ಆಯ್ತು. ಕ್ರಷರ್ ಅನ್ನು ಹಾಕಿದೆ, ಬೆಲ್ಲ ಮಾಡೋದಕ್ಕೆ ಕ್ರಷರ್ ಅನ್ನು ಹಾಕಿದೆ. ಆ ಕ್ರಷರ್ ಯಶಸ್ವಿ ಆಗ್ಲಿಲ್ಲ. ನಮ್ಮ ಖರ್ಚಿನಕ್ಕಿಂತ ಅದರಲ್ಲಿ ಬರುವ ಬೆಲ್ಲ ಮಾರಿದ ದುಡ್ಡಿನ ಖರ್ಚಿನಕ್ಕಿಂತ ನಮ್ಮ ಈ ಖರ್ಚೇ ಜಾಸ್ತಿ ಆಗಿರುತ್ತೆ, ಲಾಭದಕ್ಕಿಂತ ನುಕ್ಸಾನೇ ಜಾಸ್ತಿ. ಅದನ್ನು ನಿಲ್ಲಿಸ್ಬಿಟ್ಟೆ, ಕಬ್ಬಿನ ಗದ್ದೆಗೆ ಬೆಂಕಿ ಹಾಕಿದೆ. ಬೆಂಕಿ ಹಾಕಿ ಅದನ್ನೆಲ್ಲ ಸುಟ್ಟು ದಡಕ್ಕೆ ಹಾಕಿದೆ. ನಾನೇ ಅಂತಲ್ಲ, ಕೆಲವರೆಲ್ಲ ಪ್ರಯತ್ನ ಮಾಡಿ ತುಂಬಾ ಜನ ರೈತರು ಲಾಸ್ ಆಗಿದ್ದಾರೆ ಆ ವರ್ಷ. ಆವಾಗ ನಾನು ಯೋಚನೆ ಮಾಡಿದೆ, ಇವತ್ತಿನ ದಿನದಲ್ಲಿ ಲಾಸ್ ಆಗಿದೆ ಎಲ್ಲರಿಗೂ, ಮುಂದೆ ಕಬ್ಬು ಎಲ್ಲೂ ಇರಲ್ಲ, ಈಗ ನಾನು ಸ್ವಲ್ಪ ಕಬ್ಬು ಬೆಳೆದ್ರೆ ಮುಂದೆ ನನಗೆ ಅದು ಕವರ್ ಆಗ್ಬಹುದು ಅಂತ ಹೇಳಿ ಪ್ರಯತ್ನ ಮಾಡಿ, ದುಡ್ಡಿನ ಅಭಾವನೂ ಇತ್ತು ನನಗೆ, ಆ ತೊಂದರೆ ಮಧ್ಯೆ ನಾನು ಕಬ್ಬು ಹಾಕಿದೆ. ಎಷ್ಟು ಹಾಕಿದೆಪ್ಪ ಅಂದ್ರೆ ಒಂದ್ ಎರಡು ಎಕರೆ ಕಬ್ಬು ಹಾಕಿದೆ. ಕಬ್ಬು ಹಾಕಿ ಈ ಜನ ಎಲ್ಲ ಬೈಯುವವರು, ನೀವು ತಲೆಗೆಲೆ ಸರಿ ಇಲ್ವಾ, ನಿಮ್ಗೆ ಈ ವರ್ಷ ಇಷ್ಟೆಲ್ಲ ಲಾಸ್ ಮಾಡ್ಕೊಂಡಿದ್ದೀರಿ ಮತ್ತೆ ಕಬ್ಬು ಹಾಕ್ತಿದ್ರಲ್ಲ ಅಂತ. ನಾನು ಅಂತ ಉತ್ತರ ಏನು ಕೊಡ್ಲಿಲ್ಲ, ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಮಾಡಿದೆ. ಅದೇ ಮಾರನೇ ವರ್ಷ ನನಗೆ ಏನಾಯ್ತು ಅಂದ್ರೆ, ಎಲ್ಲೂ ಕಬ್ಬೇ ಇಲ್ಲ, ಹೊಸ್ತಾಗಿ ಕಬ್ಬು ಹಾಕುವವರಿಗೆ ಕಬ್ಬಿನ ಬೀಜನೇ ಇಲ್ಲ. ನನಗೆ ಒಳ್ಳೆ ರೇಟ್ ಸಿಕ್ತು, ಎಲ್ಲಪ್ಪ ಅಂದ್ರೆ ದಾವಣಗೆರೆ ಜಿಲ್ಲೆಯವರೆಲ್ಲ ಬಂದು ತಗೊಂಡು ಹೋಗ್ಬಿಟ್ರು. ನನಗೆ ಈ ವರ್ಷ ಏನ್ ಲಾಸ್ ಆಯ್ತು, ಅದಷ್ಟು ದುಡ್ಡು ಒಂದೇ ವರ್ಷದಲ್ಲಿ ಕವರೇ ಆಗ್ಬಿಟ್ರು. ಶುಗರ್ ಫ್ಯಾಕ್ಟ್ರಿ ಬೇಡ, ಬೀಜಕ್ಕೆ ಕೊಟ್ಬಿಟ್ಟೆ. ಹೀಗಾಗಿ ನಾನು ಅಲ್ಲಿ ಒಂದು ಹೊಡೆತ ತಿಂದಿದ್ದನ್ನ ನಾನು ಸುಧಾರಿಸ್ಕೊಂಡೆ. ಅಂದ್ರೆ ಹೀಗೆ ನಾನು ಯೋಚನೆ ಮಾಡ್ತೀನಿ, ರೈತ ಎಲ್ಲವರು ಬೆಳೆದಾಗ ನಾವು ಕಬ್ಬು ಬೆಳೀತು, ಆವಾಗ ಲಾಸ್ ಆಯ್ತು. ಅದೇ ಮಾರನೇ ವರ್ಷ ನನಗೆ ಕವರ್ ಹೆಂಗಾಯ್ತು ಅಂದ್ರೆ, ಯಾರು ಬೆಳೆದೇ ಇದ್ದ ಆವಾಗ ನಾನು ಬೆಳೆದೆ, ಅದು ನನ್ನನ್ನ ಕವರ್ ಮಾಡ್ತು. ಹೀಗೆ ಪ್ರತಿ ಬೆಳೆಯನ್ನು ನಾವು ವರ್ಷದಿಂದ ವರ್ಷಕ್ಕೆ, ಯಾವುದು ಈ ವರ್ಷ ಎಲ್ಲರೂ ಬೆಳೆದಕ್ಕಿಂತ ಬೆಳೆ ಕಡಿಮೆ ಇದೆಯೋ ಅದನ್ನು ಮಾಡಿದಾವಾಗ ನಮಗೆ ಮುಂದೆ ನಮ್ಮ ಅಭಿವೃದ್ಧಿಗೆ, ಅದೇ ಜಾಣತನ ಅನಿಸ್ತು. ನಾನು ಅದ್ರ ಮೇಲೆ ಪ್ರತಿ ವರ್ಷನೂ ಸ್ವಲ್ಪ ಕಬ್ಬು ಹಾಕಿದ್ರೆ ಸ್ವಲ್ಪ ಭತ್ತ ಬೆಳೆಯೋದು, ಹೀಗೆ ಬೆಳೆಯನ್ನು ವಿವಿಧ ತರದ ಬೆಳೆಗಳನ್ನು ನಾನು ಪ್ರಾರಂಭ ಮಾಡಿದೆ. ಅಲ್ಲಿಂದ ನನಗೆ ಅದು ರೈತಾಪಿಯಲ್ಲಿಯೂ ನಾನು ಮುಂದುವರೆದೆ ಅಂತಲೂ ಹೇಳ್ಬೋದು. ವಿವಿಧ ತರದ ಬೆಳೆಗಳು ಅಂತ ಹೇಳಿದ್ರಿ, ಕಬ್ಬಿನ ಜೊತೆಗೆ ಸಾಮಾನ್ಯವಾಗಿ ಆ ತರ ಒಂದೇ ತರ ಬೆಳೆಯೋದು ಒಳ್ಳೇದಲ್ಲ, ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋದ್ರಿಂದ ಅವರಿಗೆ, ನಮ್ಮ ಪ್ರಧಾನಮಂತ್ರಿಗಳದ್ದು ಅದೇ ಆಶಯ, ರೈತರ ಒಂದು ಆದಾಯ ದ್ವಿಗುಣ ಆಗಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ಇದು ಒಂದು ಕ್ರಮ, ಇದು ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕು ಅಂತ. ತಾವು ಯಾವ್ಯಾವ ಬೆಳೆಗಳನ್ನ? ಒಂದೇ ಬೆಳೆಯನ್ನು ಬೆಳೆದಂತ ಹೇಳ್ತೇವೆ. ಅದೇ ಟೈಮಿಗೆ ರೇಷ್ಮೆ ಮಾರುಕಟ್ಟೆ ಇಂಪ್ರೂವ್ ಆಗುತ್ತೆ, ಸರ್ಕಾರದವರು ಮಾರ್ಗದರ್ಶನ ಕೊಡ್ತಾರೆ ಅಂತಂದ್ರು. ಒಂದ್ ಎಕರೆ ನಾನು ರೇಷ್ಮೆ ಹಾಕಿದೆ, ಅದು ನನಗೆ ಅನುಭವ ಇಲ್ಲದ ಬೆಳೆನೆ ಆಗಿತ್ತು. ಆದ್ರೂ ಆದಷ್ಟು ಪ್ರಯತ್ನ ಮಾಡಿ ತಿಳಿದವರ ಮಾಡಿ ನಾನು ಒಂದ್ ಎಕರೆ ರೇಷ್ಮೆ ಹಾಕಿದೆ. ರೇಷ್ಮೆ ಚೆನ್ನಾಗಿ ಬೆಳೆದೆ, ಅದ್ರ ಕಷ್ಟ ಮಾತ್ರ ಎಷ್ಟಿತ್ತು ಅಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಅವತ್ತಿನ ಪರಿಸ್ಥಿತಿಯಲ್ಲಿ. ರೇಷ್ಮೆಯ ಹುಳ ಸಾಕೋದು, ಸೊಪ್ಪು ನಮ್ಮ ನೀರಾವರಿ ಜಮೀನಿನಲ್ಲಿ ಬೇಕಾದಷ್ಟು ಬರುತ್ತೆ, ಹಿಪ್ಪನೇರಳೆ ಅದು ಮಾತ್ರ. ಹುಳ ಸಾಕೋದು ಅವತ್ತಿನ, ಇವತ್ತು ಸುಧಾರಣೆ ಆಗಿದೆ ಅಂತ ಹೇಳ್ತಾರೆ, ಅವತ್ತು ತುಂಬಾ ಕಷ್ಟ ಇತ್ತು. ಒಂದನೇ ಜ್ವರ, ಎರಡನೇ ಜ್ವರ ಸಣ್ಣ ಹುಳದಿಂದ ಸಾಕಿ ನಾಲ್ಕನೇ ಜ್ವರಕ್ಕೆ ಬಂದವಾಗ ದನ ತಿಂದ ಸೊಪ್ಪು ತಿಂತಾವೆ, ಎಲ್ಲ ಹಾಕಿದ್ರೆ ಕೊನೇ ದಿವಸ 24 ಗಂಟೆಯೊಳಗೆ ಎಲ್ಲ ಸತ್ತೇ ಹೋಗ್ಬಿಡ್ತಾವೆ, ಇಂಥ ಸ್ಥಿತಿ ಇತ್ತು. ಅಂತದ್ರಲ್ಲಿ ನಾನು ಬೆಳೆದು, ಉದಾಹರಣೆಗೆ ಹೇಳಬೇಕು ಅಂದ್ರೆ ರಾಮನಗರ ಮಾರ್ಕೆಟಿಗೆ ತಗೊಂಡು ಹೋಗ್ತಾ ಇದ್ದೆ ನಾನು. ಆ ಒಂದು ಸಾರಿ ರಾಮನಗರ ಮಾರ್ಕೆಟ್ನಲ್ಲಿ ನನ್ನ ಆ ರೇಷ್ಮೆ ಏನ್ ಇತ್ತು ಅದಕ್ಕೆ ಆವತ್ತಿನ ಮಾರ್ಕೆಟ್ನಲ್ಲಿ ನಂದೇ ಫಸ್ಟ್ ರೇಟ್ ಅಂತ ರೇಟ್ ಸಿಕ್ಕಿತ್ತು. ಫಸ್ಟ್ ರೇಟ್ ಅಂತ ಅವತ್ತೆಷ್ಟಿತ್ತಪ್ಪ ಅಂದ್ರೆ 1 kg 35 ರೂಪಾಯಿ ಇತ್ತು. ಹಾಗೆ ಮಾಡಿದ್ದನ್ನ ಸತತ್ ಪ್ರಯತ್ನ ಮಾಡಿದವಾಗ ರೈತಂದ ಇಟ್ಕೊಂಡ್ರು ಸಹ ಹಾಗೆ, ರೈತನಿಗೂ ಅದು ನೀರಾವರಿ ಜಮೀನಿನಲ್ಲಿ ರೈತ ಏನ್ ಬೇಕಾದ್ರೂ ಬೆಳಿಬಹುದು ಅಂತ, ನೀರಿನ ಕೊರತೆ ಇರಲ್ಲ. ಎಲ್ಲೋ ತರಕಾರಿಯಿಂದ ಇವತ್ತಿನ ಪರಿಸ್ಥಿತಿಯಲ್ಲಂತೂ ಹೂ ಬೆಳೆದ್ರೆ ರೇಟ್ ಇದೆ, ಕಬ್ಬು ಬೆಳೆದ್ರೆ ರೇಟ್ ಇದೆ, ಭತ್ತ ಬೆಳೆದ್ರೆ ರೇಟ್ ಇದೆ, ಎಲ್ಲವೂ ಇದೆ. ನಾವು ಆಟ ಆಡ್ತೇವೆ, ಹಗುರವಾಗಿ ದುಡ್ಡು ಬರ್ಬೇಕಂದ್ರೆ ಯಾವ್ದ್ರಲ್ಲಿ ಅಷ್ಟು ಸಲೀಸಾಗಿ ಮನುಷ್ಯ ಬೆಳೆಯಬೇಕಾಗೋದಿಲ್ಲ ಅಂತ ಹೇಳ್ಬೋದು. ಅಷ್ಟೊತ್ತಿಗೆ ನಿಮ್ ಮದುವೆ ಆಗಿತ್ತ? ಮದುವೆ ಆಗಿದೆ, ನಾನು ಸಂಸಾರ ಕರ್ಕೊಂಡು ಬಂದಿದ್ದೆ. ಅಲ್ಲೇ ಒಂದು ಸಾಮಾನ್ಯ ಹುಲ್ಲಿನ, ಈಗಲೂ ಇದೆ ಅದು, ಫಸ್ಟ್ ಹುಲ್ಲಿನ ಸಡ್ಡಿತ್ತು, ಆಮೇಲೆ ಅಲ್ಲೇ ಒಂದು ಹಂಚಿನ ಮನೆ. ನಿಮ್ ಮನೆಯವರು ಮತ್ತೆ ಮಕ್ಕಳು ಏನ್ ಒಂದು ಹಳ್ಳಿನಲ್ಲಿ ತಂದು ಇಟ್ಬಿಟ್ರಿ ನಮಗೆ, ನಾವು ಎಂತೆಂತ ಕಡೆ ಇದ್ವಿ, ಸಿಟಿಗೆ ಹೋಗೋಣ ಅಂತ ಯಾವತ್ತರ ಅಂದಿದ್ರೆ. ನನ್ನ ಹೆಂಡತಿ ಅವಳು ಒಂದು ದೊಡ್ಡ ರೈತರ ಮನೆ ಹೆಣ್ಣಾಗಿದ್ಲು, ಅವಳು ನನ್ನನ್ನ ಅನುಸರಿಸಿದ್ಲು. ನಾನು ಏನೇ ಹೇಳಿದ್ರು ಕಷ್ಟ ಆಯ್ತು ಅಂತ ಒಂದಿವಸನೂ ನಾನು ಹೇಳಿದ್ ಕೇಳಲಿಲ್ಲ. ಅದು ಸಂತೋಷ ಅಂದ್ರೆ, ನನ್ನ ಈ ಒಂದು ಭಗವತಿ ಕೆರೆ ಅದ್ರ ಹೇಗಿತ್ತಪ್ಪ ಅಂದ್ರೆ ಒಂದು ಕಾಡಿದ್ದಂಗಿತ್ತು. ಅವತ್ತು ನಮ್ಮ ಸುತ್ತಮುತ್ತ ಕರಡಿಗಳು, ಜಿಂಕೆಗಳು, ಹಾವುಗಳು, ಎಲ್ಲವೂ ಪ್ರಾಣಿಗಳು ನಮ್ಮ ಸುತ್ತಮುತ್ತ ಇತ್ತು. ಉದಾಹರಣೆ, ಅವತ್ತಿನ ಕಾಲದಲ್ಲಿ ಶಿವಮೊಗ್ಗದವರೆಲ್ಲ ಅಲ್ಲಿ ಜೀಪ್ ತಗೊಂಡು ಬೇಟೆಗೆ ಬರ್ತಾ ಇದ್ರು, ಇವತ್ತು ಕಾಡೆಲ್ಲ ಹೋಗಿ ಅಲ್ಲಿ ತೋಟ ಆಗಿದೆ. ಅಂತ ಕಾಲದಲ್ಲಿ ನಮ್ಮ ಹೆಂಡತಿ ನನ್ನ ಜೊತೆಗೆ ತುಂಬಾ ಸಹಕರಿಸಿದಾಳೆ, ಒಂದಿವಸನೂ ನನಗೆ ಕಷ್ಟ ಆಯ್ತು ಅಂತ ಖಂಡಿತ ನಾವು ಹೇಳಲಿಲ್ಲ. ಮಕ್ಕಳಂತೂ ಅಲ್ಲೇ ಹುಟ್ಟಿ ಬೆಳೆದವರಾದ್ರಿಂದ ಅವ್ರು ಫಸ್ಟ್ ಕಂಡಿದ್ದ ಹಳ್ಳಿ ಆದ್ರಿಂದ ಅವರಿಗೆ ಆ ಪ್ರಶ್ನೆ ಗೊತ್ತೇ ಆಗ್ಲಿಲ್ಲ, ಹಳ್ಳಿ ಸ್ಕೂಲ್ನಲ್ಲಿ ಓದಿದ್ರು. ಆ ಒಂದು ಕಾಲದಲ್ಲಿ ಇದ್ದಂತಹ ಒಂದು ಕಾಡಿನ ಬಗ್ಗೆ ತಾವು ಹೇಳ್ತಾ ಇದ್ರು, ಬೇಟೆಗೆ ಬರ್ತಾ ಇದ್ರು ಅಂತ ಹೇಳಿ, ಆ ಒಂದು ಚಿತ್ರಣ ನಮ್ಮ ಮುಂದೆ ಈ ಒಂದು ಜನಾಂಗಕ್ಕೆ ಕೊಡೋದಾದ್ರೆ ಒಂದು ಸ್ವಲ್ಪ ಕಟ್ಕೊಡಿ, ಹೇಗಿತ್ತು? ಆವತ್ತು ಪ್ರಾಣಿಗಳನ್ನ ಸಾಯಿಸಬಾರ್ದು ಅಂತ ಹೇಳುವಂತ ಕಾನೂನೇನಿರಲಿಲ್ಲ. ಈ ಬೇಟೆಗಾರರು ಅಂತ ಹೇಳೋದ್ರಕ್ಕಿಂತ ಈ ಮಾಂಸಾಹಾರಿಗಳಾದಂತ ಕೆಲವರು, ಅವ್ರ ಹೆಸರು ಇದೆಲ್ಲ ಗೊತ್ತಿದ್ರು ನಾನು ಅದನ್ನೆಲ್ಲ ಹೇಳುವ ಅವಶ್ಯಕತೆ ಏನಿರಲ್ಲ. ಎಲ್ಲರೂ ಬೇಟೆ ಮಾಡ್ತಾ ಇದ್ದಾವಾಗ ಬಲೆ ಬೀಸಿ ಹಿಡಿಯೋರು, ಹಂದಿಗಳನ್ನ ಜಿಂಕೆಗಳನ್ನು ಹಿಡಿಯೋರು ಹಿಡಿತಾ ಇದ್ರು. ಆಮೇಲೆ ಜೀಪು ಮತ್ತು ನಾಯಿಯನ್ನು ತಕೊಂಡು ಬಂದೂಕ ತಕೊಂಡು ಬರುವವರು ಸಹ ಸರಸರಿ ಪ್ರಾಣಿಗಳನ್ನು ಹೊಡೆದು ಜೀಪಿನಲ್ಲಿ ಹಾಕ್ಕೊಂಡು ಅಲ್ಲಿ ಸ್ಥಳೀಯ ಕೆಲವರನ್ನೆಲ್ಲ ಕರ್ಕೊಂಡು ಅವರಿಗೂ ತಿನ್ನೋದಕ್ಕೆ ಬೇಕಾದಷ್ಟು ಕೊಟ್ಟು ಅದೇನು ಮಾರಾಟಕ್ಕಾಗಿ ಅವ್ರೇನು ಮಾಡ್ತಾ ಇದ್ದಲ್ಲ ಅಂತ ಕಾಣುತ್ತೆ ಮಾಡ್ತಾ ಇದ್ರು. ಆದರೆ ನೋವಿನ ವಿಚಾರ ಅಂದರೆ ಮಂಗಗಳು ಮಾತ್ರ ಅಲ್ಲಿ ಇವತ್ತು ಇರಲ್ಲ ಅವತ್ತು ಇರಲಿಲ್ಲ, ಈ ಜಿಂಕೆಗಳು ಕಾಡು ಹಂದಿಗಳು ಕೆಲವೇ ಪಕ್ಷಿ ಪ್ರಾಣಿಗಳನ್ನೆಲ್ಲ ನಾನು ಇವತ್ತು ಸಹ ಮೆಲ್ಕ್ ಹಾಕ್ತೇನೆ ಕೂತ್ಕೊಂಡು. ನವಿಲುಗಳು ಸೂರ್ಯೋದಯ ಆಗುವಾಗ ಅವು ರೆಕ್ಕೆ ಬೊಕ್ಕುಗಳನ್ನ ಬಿಚ್ಚಿಕೊಂಡು ಕುಣಿಯುವಾಗ ಅದನ್ನೆಲ್ಲ ನಾವು ಕಣ್ಣಿಂದ ನೋಡಿದ್ದೇವೆ. ಆ ಜಿಂಕೆಗಳನ್ನು ಜಿಗಿದು ಹಾಕ್ತಾ ಇದ್ದಿದ್ದನ್ನು ನೋಡಿದ್ದೇವೆ. ಇವೆರಡೂ ಸಹ ತುಂಬಾ ನೋವಾಗ್ತಾ ಇತ್ತು. ಉದಾಹರಣೆಗೆ ನಾನು ಫಸ್ಟ್ ಕಪ್ ಆಗದವಾಗ ಕರಡಿಗಳು ಬಂದು ಲೂಟಿ ಮಾಡ್ತಾ ಇದ್ದ. ನಮ್ಮ ಊರ್ ಕಡೆಯಿಂದಲೇ ಯಾರೋ ಒಬ್ಬವನ್ನ ಗಣಪತಿ ಅಂತ ಹೇಳುವ ನನ್ನ ಜೊತೆಗಿದ್ದ. ಆ ಈ ಹಳ್ಳಿಯಲ್ಲೆಲ್ಲ ನೀವು ನೋಡಿರ್ಬೋದು, ಒಂದು ಮಲಗೋದಕ್ಕೆ ಒಂದು ಎಂಥದೋ ಇದು ಮಾಡ್ತಾರೆ, ಹಾಗೆ ಹಾಕ್ಕೊಂಡು ಅವನು ಮಲಗ್ತಾ ಇದ್ದ. ರಾತ್ರಿ ಎಲ್ಲ ಕೂಗ್ತಾ ಇದ್ದ. ಅಂತ ಒಂದು ಪರಿಸ್ಥಿತಿ ಹೋದ್ದು ಎಲ್ಲ ಪ್ರಾಣಿಗಳು ಹೋಗಿ ಈಗ ಯಾವುದೂ ಇಲ್ಲ. ಮನುಷ್ಯ ಕಾಡನ್ನ ಸತತವಾಗಿ ಕಡಿತಾ ಇದ್ದಿದ್ದರಿಂದ ಈ ರೀತಿ ಆಯ್ತ, ಅಥವಾ ಕಡ್ದಿರೋ ಗಿಡಗಳಿಗೆ ಹಿಂದೆ ಎಲ್ಲ ದೇವರ ವನ ದೇವರ ಬನ ದೇವರ ಗದ್ದೆ ಅಂತೆಲ್ಲ ಹೇಳ್ತಾ ಇದ್ರು, ಆ ನಂಬಿಕೆಗಳೆಲ್ಲ ಕಳ್ಕೊಂಡ್ಬಿಟ್ನ ಅವನು ಅಂತ. ಇದು ಎಲ್ಲದಕ್ಕೂ ಕಾರಣ ಅಂದ್ರೆ ಈ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಾವಾಗ ನಾವು ಬದುಕಲೇಬೇಕು. ಹೇಗೆ ಬದುಕೋದು? ಆವಾಗ ಉದಾಹರಣೆಗೆ ಒಂದು ನೀರಾವರಿ ಭದ್ರಾ ಡ್ಯಾಮ್ ನೀರಲ್ಲಿ ಬರುತ್ತೆ, ನೀರಾವರಿ ಚಾನಲ್ ಮೇಲಾಗಿ ಹೋದಾವಾಗ ಕೆಳಗಡೆ ದರ್ಖಾಸ್ತು ಕೊಟ್ಟವಾಗ ರೈತ ಕಾಡು ಬೆಳೆಸೋದಕ್ಕೆ ಆಗೋದೇ ಇಲ್ವಲ್ಲ, ಅವನು ಜಮೀನೇ ಮಾಡಲೇಬೇಕು, ಜಮೀನು ಬೆಳೆಯುವುದಂತೆ ಕೊಟ್ಟಿರುತ್ತಾನೆ ಅವನಿಗೆ, ಮಾಡಲೇಬೇಕು. ಇಂಥ ಸಂದರ್ಭದಲ್ಲಿ ಮನಸ್ಸಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದಾವಾಗ ಅದು ಅನಿವಾರ್ಯ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಇಲ್ಲಾಂದ್ರೆ ಮನಸ್ಸು ಕಾಡು ಪ್ರಾಣಿಗಳಿಗೆ ತೊಂದರೆ ಆಗ್ಬೋದು, ಅವು ನಮ್ಮ ಹತ್ರ ಮಾತಾಡೋದಿಲ್ಲ, ಸತ್ಯಾಗ್ರಹ ಮಾಡೋದಿಲ್ಲ, ಆದರೆ ಅವು ಮನಸ್ಸು ಎಷ್ಟು ನೋವಾಗತ್ತೋ ಗೊತ್ತಿಲ್ಲ. ಅದೇ ನಾನು ಹೇಳಿದ್ದು, ಆವತ್ತಿನ ನವಿಲುಗಳು ಆವತ್ತಿನ ಜಿಂಕೆಗಳು ಅವನ್ನೆಲ್ಲ ನಾವು ಹತ್ತಿರದಿಂದ ನೋಡಿದವಾಗ ಅದು ಇವತ್ತು ಸಹ ನನ್ನ ಮನಸ್ಸಿನಲ್ಲಿ ಉಳ್ಕೊಂಡಿದೆ. ಅದ್ರ ಜೊತೆಗೆ ಬೇಡ ನಾನು ಹೇಳೋದು, ಕಾಡನ್ನ ಜಮೀನ್ ಮಾಡಿದ್ರಿ ಅದೆಲ್ಲ ಸರಿಯೇ, ಆದರೆ ಮನೆ ಮುಂದೆ ಇರ್ತಕ್ಕಂತಹ ಗಿಡಗಳನ್ನು ಹಾಕುವಂತ ಕ್ರಮ ಬಿಟ್ಬಿಟ್ಟಿದಾನಲ್ಲ ಮನುಷ್ಯ, ಇದಕ್ಕೇನು ಹೇಳೋದಕ್ಕೆ ಇಷ್ಟಪಡ? ಈಗ ಉದಾಹರಣೆ ಹೇಳೋದಾದ್ರೆ ಹುಟ್ಟುಹಬ್ಬಕ್ಕೆ ಟೇಪ್ ಕಟ್ ಮಾಡೋದು, ಭಾರಿ ವಿಜೃಂಭಣೆಯಿಂದ ಜನ ಸೇರಿಸೋದು, ಇದೆಲ್ಲ ಮಾಡಿ ಮನುಷ್ಯ ಈ ತರ ಖುಷಿ ಪಡ್ತಾನೆ. ಅದ್ರ ಬದಲು ಹುಟ್ಟುಹಬ್ಬಕ್ಕೆ ಒಂದು ಗಿಡ ನೆಡುವುದರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸೋದು ಶ್ರೇಷ್ಠ ಅಂತ ಹೇಳಿ, ಉದಾಹರಣೆಗೆ ಈ ವರ್ಷ ನನ್ನ ಹುಟ್ಟುಹಬ್ಬ ನಾನು ಯಾವಾಗಲೂ ಹೆಚ್ಚಿಗೆ ಹುಟ್ಟುಹಬ್ಬವನ್ನು ಆಚರಿಸಿ ಡಂಬಾಚಾರದ ಮಾಡ್ತಾ ಬಂದವನಲ್ಲ, ಆದ್ರೆ ನನಗೆ ಈ ವರ್ಷ ಹೀಗೆ ಕೂತ್ಕೊಂಡು ನೀವು ಕೇಳಿದ ಪ್ರಶ್ನೆಗೆಲ್ಲ ನಾನು ಯೋಚನೆ ಮಾಡ್ತಾ ಇರ್ತೇನೆ. ಹಾಗಾದ್ರೆ ಏನ್ ಮಾಡೋದು? ಹುಟ್ಟುಹಬ್ಬವನ್ನು ಒಂದು ಗಿಡ ನೆಡುವುದರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸ್ತೇನೆ. ಈಗ ಯಾಕಂದ್ರೆ ನನ್ನ ಸುತ್ತಮುತ್ತ ನನ್ನ ಮಕ್ಕಳು ಇವರೆಲ್ಲ ಬೆಳೆದಾಗ ನನಗೆ ಹುಟ್ಟುಹಬ್ಬ ಆಚರಿಸೋ ಇಷ್ಟ ಇಲ್ಲದಿದ್ರೆ ಅವರು ಏನೋ ಹೇಳ್ತಾರೆ, ನೀವು ಹುಟ್ಟುಹಬ್ಬವನ್ನು ಮಾಡುವ ವಯಸ್ಸಾಗಿದೆ ಅಂತೇಳಿ. ಈ ವರ್ಷ ನಾನು ಅದನ್ನ ಖಡಾಖಂಡಿತವಾಗಿ ಒಂದು ಐದಾರು ಗಿಡ ನೆಡುವುದರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇನೆ. ಆ ಥರ ಮಾಡಿದರೆ ಹುಟ್ಟುಹಬ್ಬದ ಮುಖಾಂತರ ನಾವು ಕಾಡು ಬೆಳೆಸಿದಂಗೂ ಆಗಿರುತ್ತೆ, ನಾವು ಏನಲ್ಲಿ ಲಾಸ್ ಮಾಡಿದೀವೋ ಅದು ಕವರು ಆಗಿರುತ್ತೆ, ಅದು ಒಳ್ಳೇದು ಅಂತ ಅನಿಸುತ್ತೆ. ಈ ಥರ ಮನಸ್ಸನ್ನು ಆಗಾಗ ಬದಲಾಯಿಸ್ಕೊಂಡು, ದೇಶದ ಕಡೆ ಜನಸಂಖ್ಯೆ ಜಾಸ್ತಿ ಆಗಿದೆ ಅದ್ರ ಮಧ್ಯವೂ ನಾನು ಬದುಕಬೇಕಿದ್ರೆ ಏನು ಮಾಡಬೇಕು, ಯಾರಿಗೂ ಪ್ರಾಣಿಗಳಿಗೂ ತೊಂದರೆ ಆಗದಿದ್ದಂಗೆ ನಾವು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಖಂಡಿತ ಇದೆ. ಅದು ಎಲ್ಲರೂ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ನು ನಿಮ್ಮ ಆಕಾಶವಾಣಿ, ನಾನು ಮೊದಲೆಲ್ಲ ನಾನು ಹಳ್ಳಿಯಲ್ಲಿ ಇದ್ದಾವಾಗ ಕರೆಂಟೇ ಇರಲಿಲ್ಲ, ಆಕಾಶವಾಣಿಯಲ್ಲಿ ಸದಾ ನಾನೇ ಕೇಳ್ತಾ ಇದ್ದೆ. ಆಕಾಶವಾಣಿಯಲ್ಲಿ ಅಂಥ ವಿಚಾರಗಳೇ ಹೆಚ್ಚಿಗೆ ಬರ್ತವೆ. ಅದನ್ನು ನಾವು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡುವಂಗೆ ಆಗಬಾರ್ದು. ಆದಷ್ಟು ಒಂದು ಗಿಡ ಆದರೂ ಹಚ್ಚುವ, ಮನೆಯಲ್ಲಿ ಐದು ಜನ ಇರ್ತಾರೆ ಅಲ್ವಾ, ಗಂಡ ಹೆಂಡತಿ ಎರಡು ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ, ನಾಲ್ಕು ಜನ ಇರ್ತಾರೆ ಅಂತ ಇಟ್ಕೊಳ್ಳಿ, ವರ್ಷದಲ್ಲಿ ನಾಲ್ಕು ಗಿಡ ನೆಟ್ಟರೆ ಒಂದು ಲೈಫಿನಲ್ಲಿ ಎಷ್ಟು ಗಿಡ ಆಗುತ್ತೆ ಅಲ್ವಾ? ಕೊನೆಗೆ ಬೇಡ, ಕಾಡು ಗಿಡ ನೆಟ್ಟರೆ ನಮಗೆ ಹಲಸಿನ ಗಿಡ ನೆಟ್ಟರೆ ಭಾರಿ ತುಂಬ ಬೆಳೆಯುತ್ತೆ ಅಂದ್ರೆ ಒಂದು ಅಡಿಕೆ ಗಿಡ ನೆಡಿ, ಒಂದು ತೆಂಗಿನ ಗಿಡ ಹಚ್ಚಿ ಅದು ಗಿಡನೇ ತಾನೆ. ಹಾಗೆ ನಾವು ಸಂತೋಷ ಪಡಬೇಕಾದ ಇತ್ತೀಚೆಗೆ ಅಲ್ಲಿ ಪರ್ವತಗಳು ಎಲ್ಲವೂ ಈಗ ಅಡಿಕೆ ತೋಟದಲ್ಲಿ ಕವರ್ ಆಗಿದ್ದಾವೆ. ಈಗ ಹೋದ್ರೆ ಅದು ಕಾಡು ಇದ್ದಂಗೆ ಕಾಣುತ್ತೆ, ಅದು ಮತ್ತೆ ಕವರ್ ಆಗಿದೆ. ಒಂದ ತರದ ಮರ ಹೋಗಿರ್ಬೋದು, ಈಗ ಇನ್ನೊಂದ್ ತರದ ಅಡಕೆ ಮರ ತೆಂಗಿನ ಮರ ಎಲ್ಲ ಕವರ್ ಆಗಿದೆ. ಆ ಭಾಗದಲ್ಲಿ ನಮಗೆ ಖುಷಿನೂ ಆಗುತ್ತೆ. ಆದ್ರೆ ಅದರಲ್ಲಿ ವೈವಿಧ್ಯತೆ ಇಲ್ಲ ಅಂತ ಅನ್ಸುತ್ತೆ, ಒಂದೇ ತರದ ಗಿಡಗಳು. ಹೌದು, ಖಂಡಿತ. ಅಡಕೆ ತೆಂಗು ಅಂದ್ರೆ ಎರಡೇ ಜಾತಿ ಇರ್ತವೆ. ಉದಾಹರಣೆಗೆ ನಾವು ಹೇಳ್ತಾ ಹೋಗೋದಾದ್ರೆ ಕೊನೆನೆ ಇಲ್ಲ. ಕಾಡು ಕಾಡು ಸಂಪತ್ತು, ವನ್ಯಜೀವಿಗಳಿರ್ಬೋದು ಮನುಷ್ಯನಿಗಿರ್ಬೋದು. ಆಕ್ಸಿಜನ್ ಎಲ್ಲದಕ್ಕಿಂತ ಮೊದಲು ಆಕ್ಸಿಜನ್ ಕೊರತೆ ಎಷ್ಟಿದೆ ಅಂತ ಹೇಳಿ ನನಗೆ ಮಾನಸ ಸರೋವರ ಕೈಲಾಸ ಪರ್ವತಕ್ಕೆ ಹೋದಾವಾಗ ಅರ್ಥಾಯ್ತು. ಒಂದು ಗಿಡದಿಂದ ಏನ್ ನಮ್ಗೆ ಉಪಯೋಗ ಆಗಿರುತ್ತೆ ಅಂತೇಳಿ. ಅದು ತುಂಬಾ ಅಗತ್ಯ ಇದೆ ಬಿಡಿ. ಪ್ರಾಣಿಗಳಿಗಂತಲೂ ಇವತ್ತು ನಿಜವಾಗಿ ನಾವು ಯೋಚನೆ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಈಗ ನಾವು ಕೇಳ್ತೇವೆ ಆಗಾಗ ನಿಮ್ಮ ಆಕಾಶವಾಣಿಯಲ್ಲಿರ್ಬೋದು ಎಲ್ಲ ಮೂಲದಿಂದಲೂ ನಾವು ಕೇಳ್ತೇವೆ ಅಲ್ಲಿ ಕಾಡು ಪ್ರಾಣಿ ಬಂತು, ಇಲ್ಲಿ ಆನೆ ಬಂತು, ಅಲ್ಲಿ ಕುದುರೆ ಬಂತು ಅಂತ. ಇದು ಎಲ್ಲದಕ್ಕೆ ಕಾರಣ ಅಂದ್ರೆ ಅವಕ್ಕಲ್ಲಿ ಬದುಕೋಕೆ ಅವಕಾಶನೇ ಇಲ್ಲ, ಕುಡಿಯೋ ನೀರಿಲ್ಲ, ಪರ್ವತಗಳೆಲ್ಲ ಚಿಕ್ಕದಾಗ್ತಾ ಕಾಡೆಲ್ಲ ಚಿಕ್ಕದಾಗ್ತಾ ಹೋಯ್ತು, ಅದು ಬಯಲಾಗ್ತಾ ಹೋಯ್ತು. ಅವಾಗ ಅವು ಕೆಳಗೆ ಬರಲೇಬೇಕು. ಆದ್ರೆ ನಾವು ಅದಕ್ಕೆ ಕೊಟ್ಟಷ್ಟು ಕಷ್ಟ ಅವು ನಮಗೆ ಕೊಡ್ತಾ ಇಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಊಟಿ ಮಾಡ್ತು ಅಂತ ಹೇಳ್ತೇವೆ. ಅವಕ್ಕಿದ್ದಷ್ಟು ಜ್ಞಾನ ನಮಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮನುಷ್ಯ ಅಂದಮೇಲೆ ಅವ್ರನ್ನ ಹಗುರವಾಗಿ ನಾವು ಮಾತಾಡೋಕೆ ಆಗೋದಿಲ್ಲ. ನಾವಂತೂ ತಿಳ್ಕೊಳ್ಬೇಕಾದ್ದು ತುಂಬ ಇದೆ. ದೇಶದ ಬಗ್ಗೆ ಪ್ರಾಣಿಗಳ ಬಗ್ಗೆ ನಾವು ಭಾರಿ ಅಗತ್ಯವಾಗಿ ತಿಳ್ಕೊಳ್ಬೇಕು ಅನ್ಸುತ್ತೆ. ನೀವೊಂದು ಮಾತು ಹೇಳಿದ್ರೆ ಕೈಲಾಸಕ್ಕೆ ಹೋದಾಗ ನನಗೆ ಗೊತ್ತಾಯ್ತು ಮರಗಳ ಬೆಲೆ, ಪ್ರಕೃತಿಯ ಬೆಲೆ ಏನು ಅಂತ ಹೇಳಿ. ಏನ್ ಕಂಡ್ಕೊಂಡ್ರಿ ಅಲ್ಲಿ? ನಾನು ಮಾನಸ ಸರೋವರ ಕೈಲಾಸ ಪರ್ವತಕ್ಕೆ ನನಗೆ ಮೂರು ಸಾರಿ ಹೋದೆ. 2005, 2009, 2010 ಮೂರು ಸಾರಿ ನಾನು ಹೋದೆ. ಒಂದು ಹಂತಕ್ಕೆ ಹೋಗುವಾಗ ಅಲ್ಲಿವರೆಗೆ ಮರಗಳಿದ್ದಾವೆ, ಅದ್ರ ಮೇಲೆ ಹೋದಾಗ ಮರ ಏನೂ ಇಲ್ಲ. ಐಸ್ ಪ್ಲಾಟ್ಗಳು ಸಿಗ್ತವೆ, ಐಸ್ ಪರ್ವತಗಳು ಸಿಗ್ತವೆ. ಹೋಗ್ತಾ ಹೋಗ್ತಾ ನಾವು ಎತ್ತರಕ್ಕೆ ಹೋದಂಗೆ ಉಸಿರಾಟದ ಕೊರತೆ ಶುರುವಾಯಿತು. ಆದರೆ ಗಾಳಿ ನಮಗೆ ತಡ್ಕೊಳ್ಳೋಕ್ಕಾಗದಿದ್ದಷ್ಟು ಗಾಳಿ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಸದಾ ಶೀತ ಚಳಿ ಇದೆ. ಎಲ್ಲ ಡ್ರೆಸ್ ಮುಖಾಂತರನೇ ಹೋಗ್ತೇವೆ. ಆದ್ರೆ ಉಸಿರಾಟ ತೊಂದರೆ ಯಾಕೆ ಅಂಥೇಳಿ ನಾವು ಯೋಚನೆ ಮಾಡಿದವಾಗ ಇಲ್ಲಿ ಮರ ಇಲ್ಲದೆ ಇರೋದ್ರಿಂದ ಅಲ್ಲಿ ಬರ್ತಾ ಇರುವಂತ ಗಾಳಿಯಲ್ಲಿ ಆಕ್ಸಿಜನ್ ಇಲ್ಲ. ನಮಗೆ ಹೋಗುವಾಗ ಒಂದು ಆಕ್ಸಿಜನ್ ಟಿನ್ ಅನ್ನು ಕೊಟ್ಕೊಳ್ತಾರೆ, ಕೊಟ್ಟೆ ಕಳಿಸಿರ್ತಾರೆ ನಮ್ಮ ಟ್ರಾವೆಲ್ಸ್. ಆವಾಗ ಗೊತ್ತಾಯ್ತು ನನಗೆ ಮರ ಇಲ್ಲದೆ ಇದ್ರೆ ಈ ದೇಶದ ಪರಿಸ್ಥಿತಿ, ಅಥವಾ ಮನುಷ್ಯ ಮಾತ್ರ ಅಲ್ಲ ಎಲ್ಲದಕ್ಕೂ ಆಕ್ಸಿಜನ್ ಬೇಕೇ ಬೇಕಲ್ಲ. ಉಸಿರಾಟ ತೊಂದರೆ ಆದ್ರೆ ಯಾರು ಬದುಕೋಕ್ಕಾಗತ್ತೆ? ಒಂದು ಅಣು ಸಹ ಬದುಕೋಕ್ಕಾಗೋದಿಲ್ಲ. ಎಲ್ಲದಕ್ಕೂ ಇದ್ರ ಅವಶ್ಯಕತೆ ಇದೆ ಅಂತ ಹೇಳೋದು ನನಗೆ. ಅಂದ್ರೆ ನನಗೆ ಯಾವಾಗಲೂ ಮರ ಮತ್ತು ಪ್ರಾಣಿ ನಿಜವಾಗಿ ಅಂದ್ರೆ ಪ್ರೀತಿ ಇದೆ. ಅಲ್ಲಿ ಜ್ಞಾನೋದಯನೂ ಆಯ್ತದೆ ಅಗತ್ಯ ಇದೆ ಅಂತ. ಹೀಗೆ ಒಂದೊಂದು ಭಾಗದಲ್ಲಿ ಒಂದೊಂದು ವಿಚಾರವನ್ನ ತಿಳ್ಕೊಳ್ತಾ ಹೋದಾವಾಗ ಮನಸ್ಸಿನ ಜೀವಕ್ಕೆ ಸ್ವಲ್ಪ ಬೆಳಕು ಚೆಲ್ತಾ ಇರುತ್ತೆ. ನಾನು ಹೆಚ್ಚಿಗೆ ವಿದ್ಯಾವಂತನಲ್ಲದೇ ಇದ್ರು ನನ್ನ ಪ್ರವಾಸದ ಮುಖಾಂತರ ನಾನು ನನ್ನ ಸ್ವಂತಕ್ಕೆ ಬೇಕಾದಷ್ಟಂತನೂ ನಾನು ತಿಳ್ಕೊಂಡಿದ್ದೀನಿ. ನಾನು ವಾಗ್ಮಿ ಎಲ್ಲ ಬೇರೆಯವರಿಗೆ ಅಂತ ಪಾಠ ಹೇಳುವಂತ ಒಂದು ಶಕ್ತಿ ಇದೆ ಅಂತ ನಾನು ಹೇಳೋದಿಲ್ಲ. ಆದ್ರೆ ನನಗೆ ಏನ್ ಬೇಕೋ ಅದನ್ನು ನಾನು ಪೂರ್ತಿ ತಿಳ್ಕೊಂಡಿದ್ದೇನೆ ಅಂತ ಅನ್ಸುತ್ತೆ. ಜೀವನದ ಜೀವನ ಅಂದ್ರೆ ಏನು, ಮರ ಅಂದ್ರೆ ಏನು, ಕಾಡು ಅಂದ್ರೆ ಏನು, ಮನುಷ್ಯ ಅಂದ್ರೆ ಏನು, ಪ್ರಾಣಿ ಅಂದ್ರೆ ಏನು, ಪಕ್ಷಿ ಅಂದ್ರೆ ಏನು ಅಂತೇಳಿ ನನಗೀಗ ಅನ್ಸುತ್ತೆ. ಒಂದು ಸಣ್ಣ ಉದಾಹರಣೆಗೆ ಮನೆಯಲ್ಲಿ ಸೊಳ್ಳೆ ಇತ್ತಂದ್ರೆ ಸೊಳ್ಳೆ ಕೊಲ್ತೇವೆ, ಹಾಗಾದ್ರೆ ಕೊಲ್ಲೋದಿಲ್ವಾ? ಕೊಲ್ತೇವೆ. ಆವಾಗ ಮನಸ್ಸು ಅನ್ಸುತ್ತೆ ಅದು ನಮಗೆ ಒಂದು ಜೀವ ಇರಬಹುದಲ್ಲ, ಇದು ಅನಿವಾರ್ಯವಾಗಿ ನಾವು ಕೊಲ್ಲಲೇಬೇಕಲ್ಲ ಅನ್ಸುತ್ತೆ. ಆ ಮಟ್ಟಕ್ಕೆ ನನ್ನ ಮನಸ್ಸನ್ನು ಮಾಗಿದೆ ಅಂತ ನಾನು ಇಷ್ಟಪಡ್ತೇನೆ. ಒಳ್ಳೇದು ಸುಬ್ಬಯ್ಯನವರೇ, ಇದುವರೆಗೆ ಎಷ್ಟೋ ವಿಚಾರಗಳು ತಿಳಿದು ಬಂದಾಗಾಯ್ತು. ಮುಖ್ಯವಾಗಿ ಪರಿಸರದ ಬಗ್ಗೆ, ಕಾಡಿನ ಬಗ್ಗೆ, ಪ್ರಾಣಿಗಳ ಬಗ್ಗೆ ನೀವು ಹೇಳಿದಂತಹ ಮಾತುಗಳು ಇನ್ನೂ ಮನಸ್ಸಲ್ಲಿ ಗುಣುಕ್ತಾನೆ ಇದೆ. ಒಳ್ಳೇದಾಗಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ಇಂಥ ಸಂದರ್ಭದಲ್ಲಿ ಅಕಸ್ಮಿತ್ ನನ್ನ ಒಂದು ಕೈಲಾಸದ ಸನ್ನಿಧಿ ಅನ್ನೋ ಒಂದು ಬುಕ್ಸ್ ಅನ್ನು ನೋಡಿ ನನ್ನ ಕುತೂಹಲದಿಂದ ಒಂದು ಸಂದರ್ಶನ ಮಾಡ್ತೇನೆ ಅಂತ ಬಂದಂತ ನಿಮಗೆ ಮತ್ತು ನಿಮ್ಮ ಆಕಾಶವಾಣಿ ಎಲ್ಲರಿಗೂ ನಾನು ನನ್ನ ವಂದನೆಗಳು. ಇದುವರೆಗೆ ನಾನು ಮತ್ತು ನನ್ನ ಕೃಷಿ ಶಿವಮೊಗ್ಗದ ಎಚ್ ಸುಬ್ಬಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಂಎ ಸುದರ್ಶನ. ಈಗ ಒಂದು ಚಿತ್ರಗೀತೆ. ಮರಳೆಲ್ಲ ಹೊಂದಾಯ್ತು ಯಾವ ಮಾಯೇ